ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ಪಾತ್ರರು ದಾನ ಕೊಡೋಕ್ಕೆ ಅಂತ ಒಂದು ಮಾತು ಹೇಳಿದ್ವಿ. ಯಾಕೆ ಹಾಗೆ ಅಂತ ಕೇಳಿದ್ರೆ, ನಾರದೀಯ ಪುರಾಣದ ವಿಷಯವನ್ನು ತಿಳಿಸ್ಕೊಡ್ತಾರೆ. ಸರ್ವೇಷಾಮೇವ ವರ್ಣಾನ ಬ್ರಾಹ್ಮಣಂ ಪರಮೋ ಗುರುಹು ಅಂತ. ತಸ್ಮೈ ದಾನಾನಿ ದೇಯಾನಿ ದತ್ತಸ್ಥ್ಯ ಅನಂತಮಿಚ್ಛತ. ಬ್ರಾಹ್ಮಣ ಪ್ರತಿಗೃಹೀಯಾತ್ ಸರ್ವತೋ ಭಯವರ್ಜಿತ ನ ಕದಾಪಿ ಕ್ಷತ್ರವಿಷೌ ಗೃಹೀಯಾತಾಂ ಪ್ರತಿಗ್ರಹಂ ಅಂತ. ಅಧ್ಯಾಪನ ಅನ್ನೋದು ಬ್ರಾಹ್ಮಣರ ಮುಖ್ಯ ವೃತ್ತಿ, ಅಧ್ಯಯನ ಅಧ್ಯಾಪನ ಅಂತ. ಎಲ್ಲ ವರ್ಣದವರಿಗೂ ಕೂಡ ಮುಖ್ಯ ಸ್ಥಾನೀಯರಾಗಿರ್ತಕ್ಕಂಥವ್ರು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣ ಇತರ ಎಲ್ಲ ವರ್ಣದವರಿಗಿಂತ ಉತ್ತಮನಾಗಿದ್ದರಿಂದ ದಾನದ ಫಲವು ಅನಂತ ಆಗಬೇಕು ಅಂತ ದಾನಿ ಅಪೇಕ್ಷೆ ಮಾಡಿದ್ರೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಶಾಸ್ತ್ರ. ಬ್ರಾಹ್ಮಣ ಯಾವುದೇ ಭಯ ಇಲ್ಲದೆ ದಾನ ತೆಗೆದುಕೊಳ್ಳಬಹುದು. ಯಾಕಂದರೆ ವೇದಾಧಿಕಾರ ಇದೆ, ಜಪ ತಪ ಅನುಷ್ಠಾನವನ್ನು ಮಾಡುವಂಥ ಅಧಿಕಾರವೂ ಇದೆ, ಸಾಮರ್ಥ್ಯವೂ ಇರುತ್ತೆ. ಅದರಿಂದ ಬ್ರಾಹ್ಮಣ ದಾನ ತಗೋಬಹುದು ಅಂತ. ಕ್ಷತ್ರಿಯ ಮತ್ತು ವೈಶ್ಯರು ಎಂದೂ ದಾನ ತಗೊಳ್ಳೋಕ್ಕೆ ಅಧಿಕಾರ ಇಲ್ಲ. ಇನ್ನು ಇತರರಿಗಂತೂ ತೆಗೆದುಕೊಳ್ಳಿಕ್ಕೆ ಅಧಿಕಾರನೇ ಇಲ್ಲ ಅನ್ನೋದು, ಕ್ಷತ್ರಿಯರಿಗೆ ಇಲ್ಲ ಅಂತ ಆದಮೇಲೆ ಉಳಿದವರಿಗೆ ಇಲ್ಲವೇ ಇಲ್ಲ ಅಂತ ಈ ರೀತಿಯಾಗಿ ಶಾಸ್ತ್ರ ನಮಗೆ ಹೇಳುತ್ತೆ. ಆದ್ದರಿಂದ ಅಧ್ಯಾಪನ ಅನ್ನೋ ವೃತ್ತಿಯನ್ನು ಅಧ್ಯಯನ ಅಧ್ಯಾಪನ ಆತ್ಮೋದ್ಧಾರಕ್ಕೂ ಮಾಡಬೇಕು, ಪರರಿಗೆ ಮಾರ್ಗದರ್ಶನಕ್ಕಾಗೂ ಅಧ್ಯಾಪನ ಅನ್ನೋ ವೃತ್ತಿಯನ್ನು ಮಾಡಬೇಕು. ಅದು ಬ್ರಾಹ್ಮಣನ ಅವಶ್ಯ ಕರ್ತವ್ಯ ಆಗಿದ್ದರಿಂದ ಎಲ್ಲ ವರ್ಣದವರಿಗೂ ಮುಖ್ಯ ಗುರುಸ್ಥಾನೀಯನಾಗಿದ್ದವನು ಬ್ರಾಹ್ಮಣ. ಆದ್ದರಿಂದ ಅವನು ಎಲ್ಲ ದಾನವನ್ನು ತಗೋತಾನೆ, ತಗೊಂಡು ತಾನು ಜಪ ತಪ ಪಾರಾಯಣದ ಮೂಲಕ ಅವನು ಗಳಿಸಿದ ಪುಣ್ಯವನ್ನೇನು ಆ ದಾನವನ್ನು ಕೊಟ್ಟವನಿಗೆ ಹಂಚಿರ್ತಾನಲ್ಲ, ಅದನ್ನು ಮತ್ತೆ ತುಂಬಿಕೊಳ್ಳುವಂಥ ವ್ಯವಸ್ಥೆ ಅಂತ ಆ ಬ್ರಾಹ್ಮಣನಿಗೆ ವಿಶೇಷವಾಗಿ ಈ ರೀತಿಯಾಗಿ ಹೇಳಿದ್ದು. ಅದನ್ನೇ ಪಂಡಿತಾಚಾರ್ಯರು ಹೇಳಿದ್ದು ಮಧ್ವ ವಿಜಯದಲ್ಲಿ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ. ಅದಕ್ಕೆ ದೃಷ್ಟಾಂತವನ್ನು ಮಧ್ವ ವಿಜಯದಲ್ಲೇ ಹೇಳ್ತಾರೆ. ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿರುವಂಥ ಸಂದರ್ಭದಲ್ಲಿ ಅವರು ಶಿಶು ಆಗಿದ್ದಾಗ ಅವರಿಗೆ ಹಾಲು ಕುಡಿಲಿಕ್ಕೆ ವ್ಯವಸ್ಥೆಗೆ ಅಂತ ಮೂಡಿಲ್ಲಾಯರು ಅಂತ ಒಂದು ಮನೆತನದವರು ಗೋದಾನವನ್ನು ಮಾಡ್ತಾರೆ. ಸುಮಧ್ವ ವಿಜಯ ಅದನ್ನು ವರ್ಣನೆ ಮಾಡುತ್ತೆ. ಅದರ ಪುಣ್ಯದ ಫಲವಾಗಿ, ಅಂದರೆ ಸತ್ಪಾತ್ರರಿಗೆ ದಾನ ಮಾಡಿದ ಪುಣ್ಯದ ಫಲವಾಗಿ, ಆ ಮೂಡಿಲ್ಲಾಯರು ಅನ್ನೋರು ತನ್ನ ಮಗನ ಮಗನಾಗಿ, ಅಂದರೆ ಮೊಮ್ಮಗನಾಗಿ ಅಲ್ಲೇ ಹುಟ್ಟಿ ಮಧ್ವಾಚಾರ್ಯರಿಂದಲೇ ನೇರವಾಗಿ ಮೋಕ್ಷ ಸಾಧನ ಆಗಿರ್ತಕ್ಕಂಥ ಪರವಿದ್ಯೆ, ಪರಮಾತ್ಮನ ಕುರಿತ ವಿದ್ಯೆಯನ್ನು ಶಾಸ್ತ್ರವನ್ನು ಪಡೆದು ಉದ್ಧಾರ ಆದರು ಅಂತ. ಹೀಗೆ ಪಾತ್ರನ ಗುಣಕ್ಕೆ ಅನುಸಾರವಾಗಿ ದಾನ ಅನ್ನೋದು ಫಲಿಸತ್ತೆ ಅಂತ ಅದನ್ನು ಪಂಡಿತಾಚಾರ್ಯರು ಹೇಳಿದ್ದು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ಸುಭಾಷಿತಕಾರ ಈ ದಾನವನ್ನು ಮಾಡಬೇಕು ಅನ್ನೋದನ್ನು ಭಾಳ ಸುಂದರವಾಗಿ ವಿವರಣೆ ಕೊಡ್ತಾನೆ. ಆ ಸುಭಾಷಿತಕಾರ ಹೇಳ್ತಾನೆ, ಒಬ್ಬ ಭಿಕ್ಷುಕನ ದೃಷ್ಟಾಂತವನ್ನು ಕೊಟ್ಟು ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ. ಶಿಕ್ಷಯಂತಿ ನ ಯಾಚಂತೆ ಭಿಕ್ಷವಃ ಪಾತ್ರಪಾಣಯ ಅಧತ್ವ ಮಾಧ್ಯತೋ ಮಾ ಭೂ ದತ್ವಾತ್ವಂ ತ್ವಾದ್ಯತೋ ಭವ ತ್ವಾದೃಶೋ ಭವ. ಕೈಯಲ್ಲಿ ಪಾತ್ರೆ ಹಿಡಿದಿರ್ತಕ್ಕಂಥ ಭಿಕ್ಷುಕ ತಾನು ಬೇಡ್ತಾ ಇಲ್ಲ, ನಮಗೆ ಶಿಕ್ಷಣವನ್ನು ನೀಡ್ತಾನೆ ಅಂತ ಹೇಳ್ತಾನೆ ಸುಭಾಷಿತಕಾರ. ದಾನ ಮಾಡದೇ ಇದ್ದರೆ ನಾಳೆ ನೀವು ನನ್ನಂತೆ ಆಗಬೇಕಾಗತ್ತೆ, ಅದಕ್ಕೆ ನೀವು ನಮ್ಮಂತೆ ಆಗೋದು ಬೇಡ, ದಾನ ಮಾಡಿ ನೀನು ನಿನ್ನಂತೆ ಆಗು, ಅಂದರೆ ದಾನ ನೀಡುವನೇ ಆಗು, ಯಾವಾಗಲೂ ಯಾರಿಂದನೂ ಬೇಡುವವನ ಆಗಬೇಡ ಅಂತ ನಮಗೆ ಭಿಕ್ಷುಕ ಶಿಕ್ಷಣ ಕೊಡ್ತಾನೆ, ಪಾಠ ಹೇಳ್ತಾನೆ ಅಂತ. ಅದರಿಂದ ಭಿಕ್ಷುಕರು ಕೂಡ ಪಾಠ ಹೇಳುವವರು ಅಂತ ಆ ಸುಭಾಷಿತಕಾರ ಹೀಗೆ ತಿಳಿಸ್ಕೊಡ್ತಾನೆ. ಈ ರೀತಿಯಾಗಿ ದಾನವನ್ನು ಅವಶ್ಯವಾಗಿ ಎಲ್ಲರೂ ಮಾಡಲೇಬೇಕು ಅಂಥೇಳಿ. ಈಗ ನಮಗೊಂದು ಸಂಶಯ ಬಂತು, ಏನು ಅದನ್ನು ಉಮಾದೇವಿ ಮಹಾಭಾರತದಲ್ಲಿ ರುದ್ರದೇವನ ಕುರಿತು ಪ್ರಶ್ನೆ ಮಾಡುವಂಥದ್ದು. ಲೋಕದಲ್ಲಿ ನಾವು ಮೂರು ರೀತಿಯಾಗಿರ್ತಕ್ಕಂಥ ಜನರನ್ನು ನೋಡ್ತೀವಿ. ಆ ಮೂರು ರೀತಿಯಲ್ಲಿ ಒಬ್ಬರಿಗೆ ಕೂತಲ್ಲೇ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತು ಅನ್ನೋದು ಬರ್ತಾ ಇದೆ. ಕುಳಿತಲ್ಲೇ ಅನಾಯಾಸವಾಗಿ ಸ್ಥಾನ, ಐಶ್ವರ್ಯ, ಸಂಪತ್ತು, ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖವನ್ನು ಅನುಭವಿಸತಕ್ಕಂಥ ಒಂದು ವರ್ಗ. ಇನ್ನು ಕೆಲವರು ಪ್ರಯತ್ನಪಟ್ಟು ಕಷ್ಟಪಟ್ಟು ತಮಗೆ ಬೇಕಾಗಿರ್ತಕ್ಕಂಥ ಐಹಿಕ ಭೋಗಗಳನ್ನು ಪಡೀತಾ ಇರ್ತಾರೆ. ಇನ್ನು ಮೂರನೇ ವರ್ಗ, ಎಷ್ಟೇ ಪ್ರಯತ್ನಪಟ್ಟರು ಕೆಲವರು ಏನೂ ದೊರೆಯದೆ ದುಃಖವನ್ನೇ ಪಡ್ತಿರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಉಮಾದೇವಿ ರುದ್ರದೇವರನ್ನ ಕುರಿತು ಪ್ರಶ್ನೆ ಮಾಡ್ತಾಳೆ. ಆಗ ರುದ್ರದೇವರು ಉತ್ತರ ಕೊಡ್ತಾರೆ. ಮೊದಲಿನ ವರ್ಗ ಕುಳಿತಲ್ಲೇ ಅನಾಯಾಸವಾಗಿ ತಮಗೆ ಬೇಕಾಗಿರ್ತಕ್ಕಂಥ ಸ್ಥಾನ, ಪದವಿಯನ್ನು, ಐಶ್ವರ್ಯ, ಸಂಪತ್ತು ಎಲ್ಲ ಯಾಕೆ ಅನುಭವಿಸ್ತಾರೆ ಅಂದರೆ, ಅವರು ಜನ್ಮಾಂತರದಲ್ಲಿ ಸತ್ಪಾತ್ರರನ್ನು ಹುಡುಕಿ ದೂರದಲ್ಲಿ ಅವರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಅವರನ್ನು ಸಂತೋಷಪಡಿಸಿ ಅವರಿಗೆ ಏನು ಇಂಗಿತ ಇದೆ, ಅಪೇಕ್ಷೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿರ್ತಕ್ಕಂಥ ದಾನ ಕೊಟ್ಟು ಬಂದಿರ್ತಾರೆ. ಅದರಿಂದ ಮುಂದಿನ ಜನ್ಮದಲ್ಲಿ ಹೆಚ್ಚಿನ ಪ್ರಯತ್ನ ಅಥವಾ ಪರಿಶ್ರಮ ಇಲ್ಲದೆ ಕುಳಿತಲ್ಲೇ ಆ ಪ್ರಾಚೀನ ಕರ್ಮದ ಪುಣ್ಯದ ಫಲವಾಗಿ ದಾನದ ಫಲವಾಗಿ ಬಗೆ ಬಗೆಯ ಭೋಗಗಳನ್ನು ಕುಳಿತಲ್ಲೇ ಅನುಭವಿಸ್ತಾರೆ ಅಂತ ರುದ್ರದೇವರು ತಿಳಿಸ್ತಾರೆ. ಇನ್ನು ಎರಡನೇ ವರ್ಗದವರು ಎಷ್ಟು ಪ್ರಯತ್ನಪಟ್ಟು ಕಷ್ಟಪಟ್ಟು ಭೋಗವನ್ನು ಸಂಪಾದನೆ ಮಾಡ್ತಾರೆ, ಈ ಯಾಕೆ ಅಂತ ಕೇಳಿದ್ರೆ ಹೀಗೆ, ಇನ್ನು ಕೆಲವರು ಆರ್ತಿಗಳು ಅನೇಕ ಬಾರಿ ಯಾಚನೆ ಮಾಡಿದ ಮೇಲೆ ದಾನ ಕೊಟ್ಟಿರ್ತಾರೆ. ದಾನ ಕೊಟ್ಟ ಮೇಲೇನು ಮತ್ತೆ ಯಾಚನೆ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪನೇ ಕೊಡೋದು, ಒಂದೇ ಸಲಕ್ಕೆ ಅಷ್ಟು ದಾನವನ್ನು ಕೊಡೋಲ್ಲ, ಹಾಗೆ ಮತ್ತೆ ಮತ್ತೆ ಕೇಳಿಸಿಕೊಂಡು ಕೊಟ್ಟಿರ್ತಾರೆ. ಅದರಿಂದ ಆ ಕಾರಣಕ್ಕಾಗಿ ಮುಂದಿನ ಜನ್ಮದಲ್ಲಿ ಪ್ರಯತ್ನ ಪರಿಶ್ರಮ ಪಟ್ಟು ತಾವು ಕೊಟ್ಟ ದಾನದ ಫಲವನ್ನು ಮತ್ತೆ ಇವರು ಪಡಿತಾರೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಕಾಣುವಂಥದ್ದು. ಇನ್ನು ಮೂರನೇ ವರ್ಗ, ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರು ಏನೂ ದೊರೆಯದೆ ದುಃಖ ಪಡ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ ರುದ್ರದೇವರು ಹೇಳ್ತಾರೆ, ಕೆಲವರಂತೂ ಎಷ್ಟು ಬೇಡದರೂ ಕೂಡ ಅಸೂಯಾಪರರಾಗಿ ಲೋಭ ಮೋಹ ಇದೆಲ್ಲ ಮದ ಮಾತ್ಸರ್ಯಗಳಿಂದ ಏನೂ ದಾನವನ್ನೇ ಮಾಡೋದಿಲ್ಲ. ಅವರು ಮುಂದಿನ ಜನ್ಮದಲ್ಲಿ ಬಹಳ ಪ್ರಯತ್ನ ಪಟ್ಟು ಅಲೆದಾಡಿದ್ರೂ ಕೂಡ ಅವರಿಗೆ ಏನೂ ಕಾರ್ಯ ಸಫಲ ಆಗಲ್ಲ, ಅವ್ರಿಗೇನನ್ನು ಪಡೆಯೋಲ್ಲ. ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಅದಕ್ಕೆ ದಾನ ಮಾಡ್ತಕ್ಕಂಥವನು ಧರ್ಮದ ಕಾರಣದಿಂದ, ಅರ್ಥದ ಕಾರಣದಿಂದ, ಭಯದ ಕಾರಣದಿಂದ, ಕಾಮ ಅಥವಾ ಪ್ರೀತಿಯಿಂದ, ಕಾರುಣ್ಯದಿಂದ, ಹೀಗೆ ಐದು ಬಗೆಯಾಗಿ ದಾನವನ್ನು ಮಾಡಬೇಕು. ಯಾವುದೇ ಕಾರಣ ಇರಲಿ, ಇತಿ ಪಂಚವಿಧಂ ದಾನಂ ಪುಣ್ಯ ಕೀರ್ತಿ ವಿವರ್ಧನಂ ಅಂತ. ಪುಣ್ಯ ಕೀರ್ತಿ ಎಲ್ಲ ಬರಬೇಕು ಅಂತಾದರೆ ಯಥಾಶಕ್ತಿ ಪ್ರದಾತಂ ಇದು ಈ ಕೆಲಸವನ್ನು ಮಾಡಲೇಬೇಕು ಅಂತ. ಯಥಾಶಕ್ತಿಯ ಪ್ರದಾತವ್ಯಂ ಏವಮಾಹ ಪ್ರಜಾಪತಿ ಅಂಥೇಳಿ, ದಾನ ಕೊಡೋದ್ರಿಂದ ಲೋಕದಲ್ಲಿ ಕೀರ್ತಿ ಬರ್ತಾ ಇದೆ, ಪರಲೋಕದಲ್ಲಿ ಸುಖ ಅಂತೂ ದೊರೀತಾ ಇದೆ. ಅದಕ್ಕೆ ಕೊಡುವ ದಾನದ ದಾನ ಧರ್ಮದ ನಿಮಿತ್ತವಾಗಿ ಕೊಡ್ತಕ್ಕಂಥ ದಾನ ಅಂದರೆ ಬೇರೆ ಬೇರೆ ವಿವಕ್ಷಗಳಿಂದ, ಅದು ಚಾತುರ್ಮಾಸ ಇರ್ಬೋದು, ಅಧಿಕ ಮಾಸ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ದಾನದ ಪ್ರಕ್ರಿಯೆ ಅನ್ನೋದು ನಡೆಸಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿದೆ. ಇನ್ನೊಂದು, ಇವನು ನನಗೆ ಈ ದಿನ ದಾನ ಕೊಡ್ತಾನೆ, ಮುಂದೆ ನಾನು ಅವನಿಗೆ ಕೊಡಬಹುದು, ಅಥವಾ ಹಿಂದೆ ದಾನ ಕೊಟ್ಟಿದ್ದ ಅಂದರೆ ಅರ್ಥಿಗೆ ಕೊಡುವ ದಾನ, ಅರ್ಥ ನಿಮಿತ್ತಿಕ ಅಂತ, ಹಿಂದೆ ಕೊಡ್ಬೋದು ಅಥವಾ ಈಗ ಕೊಟ್ಟಿದ್ದಾನೆ ಅಥವಾ ಮುಂದೊಂದು ದಿನ ನನಗೆ ಕೊಡಬಹುದು ಅಂತ ಈ ವಿವಕ್ಷೆಯಿಂದ ಆದರೂ ಸರಿ ದಾನವನ್ನು ಮಾಡಿರಿ. ಇನ್ನೊಂದು ರೀತಿ, ಇವನು ನನ್ನವನಲ್ಲ, ನಾನು ಇವನಿಗೆ ಬೇಕಾದವನಲ್ಲ, ಆದರೂ ನಾನು ದಾನ ಕೊಡದೇ ಇದ್ದರೆ ಅವಮಾನ ಮಾಡಿ ನನಗೆ ಕೇಡು ಆಗುವಂತೆ ಅವನು ಚಿಂತನೆ ಮಾಡಿಸ್ತಾನೆ. ಅದಕ್ಕೆ ಹೆದರಿ ಪಂಡಿತನೂ ಕೂಡ ಮೂಢರಿಗಾದರೂ ಸರಿ ದಾನ ಕೊಡಬೇಕು ಅಂತ, ಇದು ಭಯದಿಂದ ಕೊಡುವ ದಾನ. ನಾಲ್ಕನೇ ರೀತಿಯದು ಕಾಮನಿಮಿತ್ತವಾದ್ದು, ಇವನು ನನಗೆ ಪ್ರೀತಿ ಪಾತ್ರರು ಅಂತ ವಿಚಾರ ಮಾಡಿ ಬುದ್ಧಿವಂತನು ಸ್ನೇಹಿತನಿಗೆ ಕೊಡಬೇಕು ಅಂತ ಕಾಮನೆಯಿಂದ ಕೊಡ್ತಾನೆ. ನನಗೆ ಇವನು ಇವನಿಗೆ ನಾನು ಇಬ್ಬರು ಒಬ್ರಿಗೊಬ್ರು ಪರಸ್ಪರ ಪ್ರೀತಿ ಇರೋದರಿಂದ ನಾನು ಅವನಿಗೆ ಕೊಡೋದು, ಅವನು ನನಗೆ ಕೊಡೋದು, ಈ ಕಾಮನಿಮಿತ್ತವಾದರೂ ದಾನ. ಇನ್ನೊಂದು ಐದನೇ ವರ್ಗ ಏನು ಅಂದರೆ, ಅಯ್ಯೋ ಪಾಪ ಇವನು ದೀನ, ಸ್ವಲ್ಪ ಕೊಟ್ಟರು ಅಷ್ಟರಿಂದಲೇ ತೃಪ್ತಿ ಪಡ್ತಾನೆ, ಅನಾಥನಾಗಿರ್ತಕ್ಕಂಥ ಅಂತ ಅವನು ಅಂಥೇಳಿ ದರಿದ್ರನಿಗೆ ಕಾರುಣ್ಯದಿಂದ ಕೊಡ್ತಕ್ಕಂಥ ದಾನ. ಹೀಗೆ ಐದು ಬಗೆಯಾಗಿರ್ತಕ್ಕಂಥ ದಾನ ಪುಣ್ಯ ಕೀರ್ತಿ ವರ್ಧಕವಾಗಿರ್ತಕ್ಕಂಥದ್ದು. ಅದಕ್ಕೆ ಯಥಾಶಕ್ತಿ ದಾನ ನೀಡಬೇಕು ಅಂತ ಪ್ರಜಾಪತಿ ಈ ರೀತಿಯಾಗಿ ನಮಗೆ ತಿಳಿಸ್ಕೊಡುವಂಥದ್ದು. ಒಟ್ಟು ದಾನ ಅನ್ನೋದು ಅವಶ್ಯ ಕರ್ತವ್ಯ, ಹೇಗಾದರೂ ಮಾಡಲಿ ಮಾಡಲೇಬೇಕು, ಇದು ಚಾಯ್ಸ್ ಅಲ್ಲ, ಕಂಪಲ್ಸರಿ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಶಾಸ್ತ್ರ. ಕೊನೆಗೆ ನಮ್ಗೆ ಇನ್ನೊಂದು ಮಾತನ್ನು ತಿಳಿಸುತ್ತೆ, ನಾವು ಸಾಮಾನ್ಯವಾಗಿ ಸಂಕಲ್ಪ ಮಾಡಿ ದಾನ ಎಲ್ಲ ಮಾಡ್ತೀವಿ, ದಾನ ಕೊಟ್ಟ ಮೇಲೆ ಅದರ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡೋದನ್ನು ಮರಿತೀವಿ. ಸಂಕಲ್ಪ ಏನೋ ಸರಿಯಾದ ರೀತಿಯಲ್ಲಿ ಮಾಡ್ತೀವಿ, ಅದಕ್ಕೆ ಕೊನೆಗೆ ಸಂಕಲ್ಪ ಮಾಡಿದ ಮೇಲೆ ಅದರ ಫಲಾಫಲಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಅನೇನ ದಾನೇನ ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತಾಂ ಪ್ರೀತೋ ವರದೋ ಭವತು ಅಂತೆಲ್ಲ ಹೇಳಿ, ಕೊನೆ ಕಾಯೇನ ವಾಚ ಮನಸೇಂದ್ರಿಯೇವ ಅಂತೆಲ್ಲ ಹೇಳಿ, ಕೊನೆಗೆ ಆ ದಾನದ ಪ್ರಕ್ರಿಯೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳು ಜ್ಞಾನ ಅಜ್ಞಾತ ಆಗುವಂಥ ಸಂದರ್ಭ ಇದೆ, ಅದನ್ನು ಪರಿಹಾರಕ್ಕಾಗಿ ಅಚ್ಯುತಾನಂತ ಗೋವಿಂದ ಅಂತ ನಾಮತ್ರಯ ಮಂತ್ರವನ್ನು ಕೂಡ ಲೋಪ ಮಂತ್ರ ತಂತ್ರ ಸ್ವರ ವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷೆ ಅಂತ ಅಚ್ಯುತ ಹನುಮ ಅನಂತ ಹನುಮ ಗೋವಿಂದ ಹನುಮ ಅಂತ ಈ ರೀತಿ ಮಂತ್ರೋಚ್ಚಾರಣೆಯನ್ನು ಮಾಡಬೇಕು. ಹೀಗೆ ದಾನ ಮಾಡುವ ಕಾಲದಲ್ಲಿ ನಯ ವಿನಯ ಭಕ್ತಿ ಶ್ರದ್ಧೆ ಇದೆಲ್ಲವೂ ಇರಬೇಕು. ದಾನ ಸ್ವೀಕರಿಸುವ ವಿಪ್ರರ ಬಗ್ಗೆ ಬ್ರಾಹ್ಮಣನ ಬಗ್ಗೆ ಗೌರವ ಮತ್ತು ಭಕ್ತಿ ಆದರ ಇರಬೇಕು. ದಾನ ಕೊಡ್ತೀನಿ ಅಹಂಕಾರ ಅನ್ನೋದು ಯಾವ ಕಾಲಕ್ಕೂ ಇರಬಾರ್ದು. ಪ್ರಚಾರದ ಬಯಕೆಯೂ ಇರಬಾರ್ದು. ಯಾರಾದರೂ ತನ್ನನ್ನು ಹೊಗಳಬೇಕೆಂಬ ಆಸೆಯೂ ಇರಬಾರ್ದು. ದಾನ ಪಡೆದ ವಿಪ್ರರಲ್ಲಿ ನಮಗೆ ಅನಾದರ ಇತ್ತು ಅಂತಾದರೆ ಕೊಟ್ಟ ದಾನ ಅನ್ನೋದು ನಿಷ್ಫಲ ಆಗುತ್ತೆ. ಅದಕ್ಕೆ ಇದುವರೆಗೆ ಏನು ಚಿಂತನೆ 3 ದಿನಗಳ ಕಾಲ ನಡೆದಿದೆ, ಅದೇ ರೀತಿಯಾಗಿ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ದಾನದ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಅದನ್ನು ವಿಜಯದಾಸರು ಹೇಳಿದ್ದು. ದಾನ ಮಾಡಲು ದಿವ್ಯ ಗಾನ ಪಾಡಲು ಆದಿ ದೊರೆಯದೋ ಪುದರ ಪಾದ ನಂಬದೆ. ದಾನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಬೇಕಾದಷ್ಟು ಔದಾರ್ಯ ಇದೆ, ಬೇಕಾದಷ್ಟು ಸಂಪತ್ತು ಇದೆ, ಆದರೆ ಅದರ ಪ್ರಕ್ರಿಯೆಯನ್ನು ಹೇಗೆ ನಡೆಸಬೇಕು ಅಂತ ನಮಗೆ ಗೊತ್ತಿಲ್ಲಲ್ಲ. ಈ ಎಲ್ಲ ದಾಸರು ನಮಗೆ ಶಾಸ್ತ್ರದ ಮರ್ಮವನ್ನೆಲ್ಲ ತಿಳಿಸಿ ಇದನ್ನು ಜ್ಞಾನಿಗಳಾದ ಬುಧರ ಪಾದ ಅವ್ರನ್ನ ಹೋಗಿ ನಾವು ಆಶ್ರಯ ಮಾಡಿ ನಮಗೆ ಇದೆಲ್ಲ ತಿಳಿಸ್ಕೊಡ್ರಿ, ಇಲ್ಲಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಅನುಸಂಧಾನಗಳನ್ನು ತಿಳಿಸ್ರಿ ಅಂತಾದರೆ ನಮಗೆ ಅವರು ತಿಳಿಸ್ಕೊಡ್ತಾರೆ. ಆವಾಗ ವಿಶೇಷವಾಗಿರ್ತಕ್ಕಂಥ ಪುಣ್ಯಪ್ರಾಪ್ತಿ ಕರ್ಮಕ್ಷಯ ಅನ್ನೋದು ಎರಡೂ ಕೂಡ ಆಗ್ತಾ ಇದೆ. ಅದರಿಂದ ಈ ರೀತಿಯಾಗಿ ನಮಗೆ ಎಲ್ಲ ಹಂತದಲ್ಲೂ ಕೂಡ ಗುರುಗಳ ಮಾರ್ಗದರ್ಶನ ಬೇಕು ಅಂತ ನಮಗೆ ತಿಳಿಸ್ಕೊಡ್ತಾರೆ. ಹೀಗೆ ದಾನದ ಬಗ್ಗೆ ಯಥಾಶಕ್ತಿ ಯಥಾಜ್ಞಪ್ತಿ ಬೇರೆ ಬೇರೆ ಗ್ರಂಥಗಳ ಉಲ್ಲೇಖಗಳಿಂದ ಇಷ್ಟನ್ನು ತಿಳಿಯುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಶ್ರೀಕೃಷ್ಣಾರ್ಪಣ ವಸ್ತು.